ಮುನ್ನೆಚ್ಚರಿಕಾ ಕ್ರಮ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಎಂಕೆ ಪ್ರಾಣೇಶ್ ಆಯ್ಕೆ. ರಾಜ್ಯಾದ್ಯಂತ ಇಂದು ರೈತ ದಿನಾಚರಣೆ, ವಿವಿಧೆಡೆ ಜಾಗೃತಿ ಕಾರ್ಯಕ್ರಮ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ನಾಳೆ ಉಡುಪಿಗೆ ಭೇಟಿ, ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ ಸರಿಯಾಗಿ 6:51. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ರೈತ ಬಾಂಧವರಿಗೆಲ್ಲ ರಾಷ್ಟ್ರೀಯ ರೈತ ದಿನದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಡಿಸೆಂಬರ್ 23ರಂದು ದೇಶದಾದ್ಯಂತ ರೈತರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಘೋಷವಾಕ್ಯ ಆದರ್ಶ ರೈತರಿಂದ ಯುವ ಮನಸ್ಸುಗಳನ್ನು ಬೆಳಗಿಸುವುದು. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರನ್ನು ಗೌರವಿಸಲು ಕಿಸಾನ್ ದಿವಸ್ ಅನ್ನು ಪ್ರತಿ ವರ್ಷ ಡಿಸೆಂಬರ್ 23ರಂದು ಆಚರಿಸಲಾಗುತ್ತಿದೆ. ಚೌಧರಿ ಚರಣ್ ಸಿಂಗ್ ಅವರು ರೈತ ಕುಟುಂಬದಿಂದ ಬಂದವರು. ರೈತರಿಗಾಗಿ ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿದರು. ರೈತರ ಬದುಕಿನಲ್ಲಿ ಉತ್ಸಾಹದಿಂದ ಶ್ರಮಿಸಿದ ಅವರು ರೈತರ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರಲು ಹಲವು ನಿಯಮಗಳನ್ನು ರೂಪಿಸಿದರು. ಆದ್ದರಿಂದ ಅವರ ಜನ್ಮದಿನದಂದು ಅವರು ಮಾಡಿದ ನೀತಿಗಳನ್ನು ನೆನಪಿಟ್ಟುಕೊಳ್ಳಲು ರೈತರ ದಿನವನ್ನು ಆಚರಿಸಲಾಗುತ್ತಿದೆ. ದೇಶದ ಪ್ರಗತಿಯನ್ನು ಹೆಚ್ಚಿಸುವಲ್ಲಿ ರೈತ ಪ್ರಮುಖ ಕೊಡುಗೆ ನೀಡುತ್ತಾನೆ. ರೈತ ದೇಶದ ಜನರಿಗಾಗಿ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಾನೆ. ರೈತರು ಆಹಾರ ಧಾನ್ಯಗಳನ್ನು ಬೆಳೆಯುವುದನ್ನು ನಿಲ್ಲಿಸಿದರೆ ಜನರು ಬದುಕುವುದು ಕಷ್ಟ. ರೈತರಿಗಾಗಿ ಸರ್ಕಾರದಿಂದ ಕೆಲವು ಹೊಸ ಯೋಜನೆಗಳನ್ನು ಮಾಡಲಾಗಿದೆ. ಇದರಿಂದ ರೈತರಿಗೂ ಕೂಡ ಲಾಭ ಗಳಿಸುವ ಅವಕಾಶ ಸಿಗುತ್ತದೆ. ರೈತ ನಮ್ಮ ದೇಶದ ಬೆನ್ನೆಲುಬು. ಇಂತಹ ರೈತನನ್ನು ಪ್ರತಿಯೊಬ್ಬರೂ ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ರೈತ ಅನ್ನ ಕೊಡುವ ದಾತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಭೋಜನ್, ಜಲ್ ಔರ್ ಶುದ್ಧ ವಾತಾವರಣ,

ಸರ್, ನಾವು ನಮ್ಮ ಅಣ್ಣದಿರು ಎಲ್ಲ ಒಟ್ಟಿಗೆ ಜೊತೆಲಿದ್ದು, ನಾವು ಇವಾಗ ಒಂದು 15 ವರ್ಷ ಆಯ್ತು ಡಿವೈಡ್ ಆಗಿ. 15 ವರ್ಷ ಆದ್ಮೇಲೆ ಒಂದು 2 ವರ್ಷ ಆರಂಭ ಮಾಡಿದೆ. ಒಂದು 3 ಎಕರೆ ಜಮೀನ್ ಇದೆ, ಅದರಲ್ಲಿ ಈಗ 1 ಎಕರೆ ಮಾತ್ರ ಜಮೀನ್ ಮಾಡ್ತಾ ಇದ್ದೀನಿ, 2 ಎಕರೆ ಲೀಜ್ಗೆ ಕೊಟ್ಕೋತಾ ಇದ್ದೀನಿ ಸರ್. ನಿಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಡಿವೈಡ್ ಆದ್ಮೇಲೆ, ಹಿಸೆ ಆದ್ಮೇಲೆ ನಿಮ್ಮ ಪಾಲಕ್ಕೆ ಬಂದಿದ್ದು 3 ಎಕರೆ? 2 ಎಕರೆ ಬಂದಿತ್ತು, 1 ಎಕರೆ ನಾನೇ ಸಂಪಾದನೆ ಮಾಡಿ ಸ್ವಂತ ದುಡ್ಡು ಕೊಟ್ಟು ತಗೊಂಡ ಸರ್. ಒಂದೇ ದುಡ್ಡು ಕೊಟ್ಟು ತಗೊಂಡಿರೋ ಜಮೀನ್ ಲೀಸ್ಗೆ ಯಾಕೆ ಹಾಕಿದ್ರಿ ಅಂದ್ರೆ? ಲೀಸ್ಗೆ ಅಂದ್ರೆ ನಮ್ಗೆ ಆರಂಭ ಮಾಡಕ್ ಆಗ್ತಾ ಇಲ್ಲ ಸರ್. ಯಾಕೆ, ಏನ್ ಸಮಸ್ಯೆ? ನಮ್ಗೆ ಹ್ಯಾಂಡಿಕ್ಯಾಪ್. ಹ್ಯಾಂಡಿಕ್ಯಾಪ್ ಆರಂಭ ಮಾಡಕ್ ಆಗೋದಿಲ್ಲ. ಆದ್ರೆ ಇನ್ನು 1 ಎಕರೆ ಇದೆ ಅಲ್ಲ, ಅದನ್ನೆಲ್ಲ ಹೇಗೆ ನಿರ್ವಹಿಸ್ತಾ ಇದ್ರಿ? ಅದರಲ್ಲಿ ಅಂದ್ರೆ ಸುಂಠಿ ಹಾಕೋತೀವಿ, ಸುಂಠಿ ಹಾಕೋತೀವಿ, ಇನ್ನು ಕಳೆಗಿಳೆ ನಮ್ಮ ಮಿಸ್ಸಸ್ ಅವ್ರೆ ಅವರೆಲ್ಲ ಕಿತ್ಕೋತಾರೆ. ಇನ್ನೊಂದು 1/2 ಎಕರೆಗೆ ರಾಗಿ ಹಾಕೋತೀವಿ, ಹುರುಳಿ, ಅಲಸಂದೆ ಇವೆಲ್ಲಾನು ಆರಂಭ ಮಾಡ್ಕೋತೀವಿ. ಮನೆ ಜೀವನಕ್ಕೆ ತೊಂದರೆ ಆಗದಂಗ ಆರಂಭ ಮಾಡ್ಕೋತೀವಿ. ಏನು ವಿದ್ಯಾಭ್ಯಾಸ ಮಾಡಿದ್ರಿ ವೆಂಕಟೇಶ್? ಸರ್, ನಮ್ದು SLC ಆಗಿದೆ. ಅದರಲ್ಲಿ ನಾವು 2011 ಭೂಚೇತನ ಅನುಗ್ರಹ ಆಗಿ ಕೆಲಸ ಮಾಡ್ದೋ, ಅಲ್ಲಿ ವರ್ಕ್ ಮಾಡ್ತಾ ಇದ್ದು. ಈಗ ಕೋವಿಡ್ ಆಗ್ತಾವಿಂದ ತಕೊಂಡಿಲ್ಲ ಸರ್ ನಮ್ಮನ್ನ. ಅದನ್ನ ನೀವು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ರೆ? ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀವಿ. ಈ ಕೃಷಿ ಇದೆ ನಿಮ್ಗೆ ಪೂರ್ಣ ಜೀವನ? ಪೂರ್ಣ ಜೀವನ ಸರ್. 1 ಎಕರೆ ಜಮೀನಿನಲ್ಲಿ ನಿಮ್ಗೆ ಬೆಳೆ ಬೆಳೆದು ಆದಾಯ ಮಾಡಿ ನಿಮ್ಮ ಜೀವನ ನಿರ್ವಹಣೆಗೆ ಸಾಕಾಗುತ್ತಾ? ಸಾಕಾಗುತ್ತೆ. ಅದರಲ್ಲಿ ನಾವು ಹೈನುಗಾರಿಕೆ ಮಾಡ್ಕೊಂಡಿದ್ದೀನಿ, ಅದು ಇದು ಹಾಲು ಎಲ್ಲ ಹಾಕೋತಾ ಇದೀವಿ. ಹೈನುಗಾರಿಕೆ ಅಂದ್ರೆ ಎಷ್ಟು ರಾಸ್ ಇದೆ ಸರ್? 1-2 ಹಸುಗಳಿದೆ ಸರ್. 2 ಹಸುನಲ್ಲಿ ಎಷ್ಟು ಕರಾವಿದೆ? 1 10 ಲೀಟರ್ ಗಂಟ ಹಾಲು ಇರ್ತದೆ. ಅದ್ರ ಮೇಲೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದೀವಿ, ಅದರಲ್ಲಿ ನಾವೇನೆ ಸ್ವಂತ ಸೇಲ್ ಮಾಡ್ತೀವಿ, ನಾಟಿ ಮೊಟ್ಟೆ ಸೇಲ್ ಮಾಡ್ತೀವಿ. ನಾಟಿ ಕೋಳಿನ ನಾವೇ ಆಫೀಸಲ್ಗೆಲ್ಲ ಮೈಸೂರಿಗೆಲ್ಲ ತಲುಪಿಸ್ತೀವಿ, ನಾವೇ ಕ್ಲೀನ್ ಮಾಡ್ತೀವಿ, ನಾವೇ ತಲುಪಿಸ್ತೀವಿ ಸರ್. ನಮ್ಗೆ ಪೂರ್ತಿ ನಾವು ಕೃಷಿಯಲ್ಲಿ ನಮ್ಗೆ ಭೂಮಿಲಿ ಗೇಯಕಾಗಿಲ್ಲ ಅಂದ್ಬಿಟ್ಟು ಈ ರೀತಿ ನಾವು ಉಪಕಸಬುಗಳನ್ನ ಮಾಡ್ಕೊಂಡಿದ್ದೀವಿ. ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅದಕ್ಕೆಲ್ಲ ಜಾಗ ಇದೆಯಾ ಮನೇಲಿ? ಸರ್, ಜಾಗ ಇದೆ, ಬೈಲಲ್ಲೇ ಮೇಯ್ತಾ ಇರೋದು. ಏನ್ 25-30 ಕೋಳಿ ಇಟ್ಕೋತೀವಿ ಸರ್, ಜಾಸ್ತಿ ಇಟ್ಕೊಳ್ಳೋದಿಲ್ಲ ಸರ್. ಹೇಗೆ ಇಟ್ಕೋತೀರಿ? ಕುಕ್ಕೆ ಕೌಚ್ ಹಾಕ್ಬಿಡ್ತೀರಾ ಸರ್? ನೈಟ್ ಕುಕ್ಕೆಲ್ಲ ಕೌಚ್ ಹಾಕೋದು, ಬೆಳಿಗ್ಗೆ ಇವತ್ತು ಬೈಲಿಗೆ ಬಿಟ್ಕೋತೀವಿ ಸರ್. ನಮ್ದು ಹೊರಗಡೆ ಮನೆ ಇದೆ, ಬೈಲಲ್ಲೇ ಮೇಯ್ತೇವೆ ಸರ್. ಈಗ ಕೋಳಿ ಬಿಟ್ಟಾಗ ಅಲ್ಲಿ ಇಲ್ಲಿ ಕಳ್ತನ ಆಯ್ತು, ಕೋಳಿ ಕದ್ಬಿಟ್ರು, ಆತರ ಏನ್ ಸಮಸ್ಯೆ ಇದ್ವಾ ಸರ್? ರೈತರದೇನ್ ಕಳ್ತನ ಇಲ್ಲ, ಕೊತ್ತಿ ಕೀರಗಳು ಇರ್ತಾವಲ್ಲ ಇವು ಹೊಡೆದಾಕ್ಬಿಡ್ತಾರೆ. ಮುಂಚೆ ಎಲ್ಲ ಈ ಕೋಳಿ ಜಗಳನ ಎಂತ ಇಲ್ಲ ಸರ್, ಅದೇನ್ ತೊಂದ್ರೆ ಇಲ್ಲ. ಗ್ರಾಮದಲ್ಲಿ ಎಲ್ಲ ಒಳ್ಳೆಯವರಾಗಿದ್ದಾರೆ ಅಂದ್ರೆ ಅಷ್ಟ ಅದೇನಿಲ್ಲ, ಕೊತ್ತಿ ಕೀರಗಳು ನಡೀತವೆ. ಅಕ್ಕಪಕ್ಕದ ಮನೆಯವ್ರದ್ದು ಏನ್ ತೊಂದ್ರೆ ಇಲ್ಲ ಸರ್. ಬೆಕ್ಕು ಕೀರಗಳು ಕಡಿತೇವೆ ಅಂತಿರಲ್ಲ ಅಂತಾರೆ, ಎಷ್ಟು ಕೋಳಿಗಳು ಒಂದ್ ತಿಂಗಳಲ್ಲಿ ನಿಮ್ಗೆ ನಷ್ಟ ಆಗ್ಬೋದು ಸರ್? ಏನ್ ಒಂದು ವರ್ಷದಲ್ಲಿ 1-5 ನಷ್ಟ ಆಗ್ಬೋದು ಸರ್, ಅಷ್ಟೇ ಅಷ್ಟೇ ಅಷ್ಟೇ ಸರ್. ಈಗ ಅವುಗಳನ್ನ ಏನು ನಿರಂತರವಾಗಿ ನಾವು ಕಣ್ಮುಂದೆ ನೋಡ್ಕೊತಾ ಇರ್ಬೇಕು ಅಂತ ಏನಿಲ್ಲ? ಏನಿಲ್ಲ ಸರ್, ನಾವೇನು ಕಣ್ಮುಂದೆ ನೋಡ್ಕೋದು ಏನಿಲ್ಲ. ಅವು ಮೊಟ್ಟೆ ಇರೋ ಟೈಮ್ಗೆ ಕರೆಕ್ಟ್ ಬಂದು ಮನೆಗೆ ಮೊಟ್ಟೆ ಇಟ್ಬಿಟ್ಟು ಹೋಗ್ತೇವೆ ಸರ್. 1 ಕೆಜಿ ಎಷ್ಟಕ್ಕೆ ಮಾರ್ತೀರಿ ಕೋಳಿನ? ಸರ್, ನಾವು ಉಂಡೆ ಸಹಿತ ಹೋಗಿ ಮಾರೋದಾದ್ರೆ 300 ರೂಪಾಯಿ ಮಾರ್ತೀವಿ, ನಾವು ಕ್ಲೀನ್ ಮಾಡ್ಬಿಟ್ಟೆ ಮಾರೋದ್ರೆ 500 ರೂಪಾಯಿ ಮಾರ್ತೀವಿ ಸರ್. ಎಷ್ಟು ಕೋಳಿ ಮಾರಾಟ ಮಾಡ್ತೀರಿ, ಎಷ್ಟು ಕೆಜಿ ಮಾರಾಟ ಆಗುತ್ತೆ ತಿಂಗಳು? ಸರ್, ನಾವೇನು ಕಂಡಿಸಲು ಮಾರ್ಬೇಕು ಅಂದ್ರೆ ಆಫೀಸಿಯಲ್ಗಳು ಹೇಳಿದಾಗ ಯಾರು ಹೇಳಿದ್ರೆ ನಮ್ಗೆ ಕ್ಲೀನ್ ಮಾಡ್ಕೊಂಡು ತಕೊಂಡ್ ಬಾ ಅಂತ ಅಂದ್ರೆ ಅವಾಗ ಮಾತ್ರ ಸೇಲ್ ಮಾಡ್ತೀವಿ ಸರ್. ಅಂದ್ರೆ ನಿಮ್ಗ ಎಲ್ಲ ಬರೀ ಮೈಸೂರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಸುತ್ತಮುತ್ತ ನಿಮ್ ಗ್ರಾಮದವ್ರು ಯಾರು ಕೇಳಲ್ವಾ ಸರ್? ಗ್ರಾಮದವ್ರು ಕೇಳಿದ್ರೆ ಗ್ರಾಮದವ್ರು ಉಂಡೆ ಕೋಳಿ ತಗೋತಾರಲ್ಲ ಸರ್? ಉಂಡೆ ಕೋಳಿ ತಗೋತಾರೆ, ಕೊಡ್ತೀವಿ ಸರ್. ಅಂದ್ರೆ ಈಗ ನಿಮ್ಗೆ ಕೋಳಿಯಿಂದ ಎಷ್ಟು ಆದಾಯ ಗಳಿಸ್ತಾ ಇರ್ಬೋದು ನೀವು ತಿಂಗಳಿಗೆ? ಒಂದು ತಿಂಗಳಲ್ಲಿ 1,000-8,000 ಆದಾಯ ಸಿಗ್ತದೆ ಸರ್. ನಿಮ್ಮ ಖರ್ಚು ವರ್ಷಕ್ಕೆಲ್ಲ ಹಣ ಆಗ್ತದೆ ಸರ್. ನಾವೇನು ಅದಕ್ಕೆ ಮೇವೇನು ಸ್ವಂತ ಏನಾಗ್ತಲ್ಲ, ಮನೇಲೆ ರಾಗಿ ಇರ್ತದೆ, ಭತ್ತ ಇರ್ತದೆ, ಅದನ್ನೇ ಹಾಕೋತೀವಿ, ಹೊರಗಡೆ ಮೇಕೆ ಬತ್ತವೆ, ಅದ್ರದ್ದೇನು ಇದಿಲ್ಲ, ನಮ್ಗೆ ಲಾಭ ಸಿಗ್ತದೆ ಸರ್. ಅದ್ರಲ್ಲಿ ತೊಂದ್ರೆ ಇಲ್ಲ. ಹೆಚ್ಚು ನೀವು ಮೇವಿಗೆ ಬೇರೆ ಕೋಳಿ ಆದ್ರೆ ಕಟ್ಟಡ ಕಟ್ಟಬೇಕು, ಹೌದು, ಅದಕ್ಕೆ ಪೀಡ್ಸ್ ಹಾಕ್ಬೇಕು. ಇದಕ್ಕೇನು ನಾವೇನು ಪೀಡ್ಸು ಗಿಡ್ಸು ಏನಾಗ್ತಾ ಇಲ್ಲ, ಮನೇಲೆ ರಾಗಿ ಇರ್ತದೆ ಹಾಕ್ತಿವಿ, ಭತ್ತ ಇರ್ತದೆ ಹಾಕ್ತಿವಿ, ಅನ್ನ ಹಿಟ್ಟು ಎಲ್ಲ ಇರ್ತದೆ ಹಾಕ್ತಿವಿ, ತಿನ್ಕೋತೇವೆ ಹೋಗ್ತಾವೆ ಸರ್. ಈಗ ನೀವು ನಿಮ್ಗೆ ಬೇಕು ಅಂದಾಗ ಕೋಳಿ ತಿನ್ನಲ್ವಾ ನೀವು? ಸರ್, ನಾವು ಮನೆಗೆ ಉಪಯೋಗಿಸ್ತೀವಿ ಸರ್. ನಾವು ಭಾನುವಾರ ಮಂಗಳವಾರ ಭಾನುವಾರ ಗ್ಯಾರಂಟಿ ಉಪಯೋಗಿಸ್ತೀವಿ ಸರ್. ಗ್ಯಾರಂಟಿ 1 ನಾಟಿ ಕೋಳಿ? ಹೌದು ಸರ್. ಬೇರೆ ನೀವು ಬ್ರಾಯ್ಲರ್ಗೆಲ್ಲ ತಿನ್ನೋದೇ ಅನ್ಸುತ್ತೆ ಸರ್? ಇಲ್ಲ ಸರ್, ನಾವು ಬೇರೆ ಹೊರಗಡೆಯಿಂದ ಕೋಳಿ ತಂದು ಉಪಯೋಗಿಸೋದಿಲ್ಲ. ಪ್ರತಿ ಮನೆಗಳಿಗೆ ಜಾಸ್ತಿ ಏನಾದ್ರು ನೆಂಟರು ಬಂದಾಗ ಮಾತ್ರ ಹೊರಗಡೆಯಿಂದ ಕೋಳಿ ತಂದು ಉಪಯೋಗಿಸ್ತೀವಿ. ಮೊಟ್ಟೆಗಳನ್ನ ನೀನು ಮಾರ್ತಾ ಇದೀನಿ ಅಂತ ಹೇಳಿದ್ರೆ? ಹೌದು ಸರ್. ನೀವು ಕೋಳಿನೇ ಕೊಟ್ಬಿಟ್ರೆ ಮೊಟ್ಟೆ ಇಡಕ್ಕೆ ಕೋಳಿಗಳು ಉಳ್ಕೋತವೆ ಸರ್? ಕೋಳಿಗಳು ಅಂದ್ರೆ ಮೊಟ್ಟೆ ಇಡೋ ಕೋಳಿ ಬಿಟ್ಕೊಂಡು ಒಂದು 10-12 ಕೋಳಿ ಬಿಟ್ಕೊಂಡು ಬಾಕಿ ಸೇಲ್ ಮಾಡ್ತಾ ಇರ್ತೀವಿ. ಆಮೇಲೆ ಹೊರಗಡೆಯಿಂದ ಮೊಟ್ಟೆ ಕೂಡ ಇರ್ತಾವೋ, 10 ರೂಪಾಯಿ ತಗೋತೀವಿ, 15 ರೂಪಾಯಿ ಸೇಲ್ ಮಾಡ್ತೀವಿ ಸರ್. ಅಂದ್ರೆ ನಿಮ್ಗೀಗ ಸುತ್ತಮುತ್ತ ನಾಟಿ ಕೋಳಿ ಮಾರಾಟ ಮಾಡುವಂತವ್ರು ಸಂಪರ್ಕದಲ್ಲಿದ್ದಾರೆ? ಸಂಪರ್ಕದಲ್ಲಿದ್ದಾರೆ ಸರ್, ಸಂಪರ್ಕದಲ್ಲಿದ್ದಾರೆ. 1 ದಿವಸಕ್ಕೆ 250-300 ಮೊಟ್ಟೆ ಇದ್ರು ಸೇಲ್ ಮಾಡ್ತೀವಿ ಸರ್ ನಾವು. ಎಷ್ಟು ನಿರಂತರವಾಗಿ ನೀವು ಮಾರಾಟ ಮಾಡಬಹುದು ತಿಂಗಳಲ್ಲಿ? 1 ತಿಂಗಳಲ್ಲಿ ನಾವು ಕನಿಷ್ಠ 1 ತಿಂಗಳಲ್ಲಿ ಹೆಂಗೆ ಹೋದ್ರೆ 500-1,000 ಮೊಟ್ಟೆ ಮಾಡ್ತೀವಿ. ಅಂದ್ರೆ ಅದರಿಂದ ಒಂದಷ್ಟು ಆದಾಯ ಗಳಿಸ್ಬೋದು ನೀವು? ಗಳಿಸ್ಬೋದು ಸರ್, ಆದಾಯ ಇದೆ ಸರ್. ಕೋಳಿ ಸಾಕಾಣಿಕೆ ಆಯ್ತು, ಮತ್ತೆ ಬೇರೆ ಏನು ಉಪಕಸಬು ಮಾಡ್ತೀರಿ? ಸ್ವಲ್ಪ ಕಸಲ್ಲೇನಿಲ್ಲ, ಒಂದೆರಡು ಕುರಿ ಸಾಕೋತೀವಿ, ಆಡು ಸಾಕೋತೀವಿ. ಇದೇನೆ ಸರ್, ಒಂದೆರಡು ಆಡು ಒಂದೆರಡು ಕುರಿ ಇದೆ ಸರ್. ಅವು ಏನು ಮನೆ ಬಳಕೆಗೆ ಅಂತ ಇಟ್ಕೊಳ್ಳೋದ? ಅವೆಲ್ಲ ನಾವು ಮನೆ ಬಳಕೆ ಹಬ್ಬ ಉಣ್ಬೇಕಾಗ್ತಾವಲ್ಲ, ಅದಕ್ಕೆ ಮಾತ್ರ ಇಟ್ಕೊಳ್ಳೋದು ಸರ್. ನೀವು ಎಷ್ಟು ಕುಟುಂಬ ಸದಸ್ಯರು ಇದ್ದೀರಿ ಮನೆಯಲ್ಲಿ ವೆಂಕಟೇಶ್? ಸರ್, ನಾವು ನಮ್ಮ ಮಿಸ್ಸಸ್, ನಮ್ಮ ತಾಯಿ, ಇಬ್ಬರು ಮಕ್ಕಳಿದ್ದಾರೆ ಸರ್, ಐದು ಜನ ಇದ್ದೀವಿ ಸರ್. ಸೊ ಮಕ್ಕಳು ಏನ್ ಮಾಡ್ತಾ ಇದಾರೆ? ಮಕ್ಕಳು ಮಗ 7th ಓದ್ತಾ ಇದ್ದಾನೆ, ಮಗಳು 5th ತರಗತಿ ಓದ್ತಾ ಇದ್ದಾನೆ ಸರ್. ನಿಮ್ಮ ಮನೆಯವರು ಕೂಡ ನಿಮ್ ಜೊತೆ ಕೃಷಿನಲ್ಲೇ ನಿರತರಾಗಿದ್ದಾರೆ? ಈಗ ಕೋಳಿ ಅವೆಲ್ಲ ಅವರೇ ನೋಡ್ಕೋತಾರೆ? ಅವರೇ ನೋಡ್ಕೋತಾರೆ, ಹಸು ನೋಡ್ತಾರೆ, ಆಮೇಲೆ ಹಾಲು ಕರೀತಾರೆ. ಈಗ ಹಾಲ್ನಲ್ಲಿ ಎಷ್ಟು ನೀವು ಒಂದು ವಾರದಲ್ಲಿ ವಾರದ ಬಟವಾಡಿ ಅದು 15 ದಿವಸ ಬಟವಾಡಿ ಸರ್? 15 ದಿವಸಕ್ಕೊಂದು ಎಷ್ಟು, ಒಂದ್ ತಿಂಗಳಿಗೆ ಎಷ್ಟು ನಿಮ್ಗೆ ಹಾಲ್ನಲ್ಲಿ ಆದಾಯ ಮಾಡ್ಕೋಬೋದು ಸರ್? ನಮ್ಗೆ 15 ದಿವಸಕ್ಕೆ ಒಂದು 3-3.5 ಸಾವಿರ ರೂಪಾಯಿ ಅಮೌಂಟ್ ಆಗ್ತದೆ 15 ದಿವಸದಲ್ಲಿ. ಅದರಲ್ಲಿ 1,500 ರೂಪಾಯಿ ತಿಂಡಿಗೆ ಹೋಗಿರ್ತದೆ, ಫೀಡ್ಸ್ಗೆ ಹೋಗಿರ್ತದೆ, ಇನ್ ಬಾಕಿದು ಆದಾಯ ಆಗಿರ್ತದೆ. ಹಸುಗಳ ನಿರ್ವಹಣೆಗೆಲ್ಲ ಹುಲ್ಲು ಸೊಪ್ಪೆಲ್ಲ ಏನ್ ಮಾಡ್ತೀರಿ? ಹಸುಗಳ ನಿರ್ವಹಣೆಗಾಗಿ ನೀವು ಹುಲ್ಲುಗೆ ಅದು ಮೇವಿಗೆಲ್ಲ ಏನ್ ಮಾಡ್ತೀರಿ ವೆಂಕಟೇಶ್? ಸರ್, ನಾವೇ ರಾಗಿ ಹಾಕೊಡ್ತೀವಲ್ಲ, ಅದೇ ಮೇವ್ ಆಗ್ತದೆ. ಹಸಿಗೆ ಇದು ಸೀಮೆ ಹುಲ್ಲು ಅಂತ ಅದ ಹಾಕೊಂಡಿದೀವಿ. ಇನ್ನೆಲ್ಲ ಆಮೇಲೆ ಜೋಳ ಕಡಿ ಹಾಕೋತೀವಿ, ಇಲ್ಲ ನಮ್ಗೆ ಮೇವು ಇಲ್ಲೇ ತೊಂದರೆ ಆಯ್ತಿದೆ ಸರ್, ಏನ್ ತೊಂದರೆ ಇಲ್ಲ. ಈಗ 1 ಎಕರೆನಲ್ಲಿ ನೀವು ನಿಮ್ಮ ಸ್ವಂತಕ್ಕಾಗಿ ಬಳಸ್ಕೊಳ್ತಾ ಇದ್ರೆ ಅದ್ರಿ, ಆ 1 ಎಕರೆನಲ್ಲಿ ನಿಮ್ಗೆ ಮೇವು ಹಾಕೊಳ್ಳೋದಕ್ಕೆ, ನಿಮ್ಮ ಆಹಾರದ ಬೆಳೆಗಳನ್ನು ಬೆಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಾಕಾಗುತ್ತಾ? ಸರ್, ನಾವು ತಂಬಾಕು ಹಾಕೊಳ್ಳೋದಕ್ಕೆ ಮಾತ್ರ ಇದು ಕೊಟ್ಟಿರ್ತೀವಿ ಬೇರೆಯವ್ರ ಗೇಜ್ಗೆ. ಇನ್ನು ಬಾಕಿದಕ್ಕೆ ಇಂದ್ಲು ಬೆಳೆಗೆಲ್ಲ ರಾಗಿ ಹಾಕೊಳ್ಳೋದಕ್ಕೆ, ಅಲ್ಸಂದೆ ಹಾಕೊಳ್ಳೋದಕ್ಕೆ ಭೂಮಿ ನಾವೇ ಬಿಡಿಸ್ಕೊತೀವಿ ಸರ್. ಓ, ಅಂದ್ರೆ ನೀವು ಕೇವಲ ತಂಬಾಕು ಬೆಳೆಯೋದಕ್ಕೆ ಮಾತ್ರ ಅವ್ರಿಗೆ ಲೀಸ್ ಕೊಟ್ಬಿಡ್ತೀರಿ? ಹಾ, ಲೀಸ್ ಕೊಟ್ಟೆ. ಅದಕ್ಕೆ ಏನ್ ಬೆಳೆ ಹಾಕ್ತೀರಿ ಸರ್? ಅದಕ್ಕೆ ರಾಗಿ ಹಾಕ್ತೀವಿ, ಅಲ್ಸಂದೆ, ಅವರೆ, ಒಟ್ಟಿಗೆ ಹಾಕ್ಬಿಡ್ತೀರಾ? ಇಲ್ಲ ಸರ್, ಒಂದ್ ಸ್ವಲ್ಪ ಸ್ವಲ್ಪ ಹಾಕೋತೀವಿ ಸರ್ ಜಮೀನಿಗೆ. ಅಂದ್ರೆ ಎಷ್ಟು ಎಕರೆಗೆ ಹಾಕ್ತೀರಿ ಅದನ್ನೆಲ್ಲ, ಹೇಗ್ ವಿಂಗಡಣೆ ಮಾಡ್ತೀರಿ? ಈಗ ಒಂದೂವರೆ ಎಕರೆಗೆ ರಾಗಿ ಹಾಕೋತೀವಿ, ಒಂದ್ ಅರ್ಧ ಎಕರೆಗೆ ಅವರೇ ಹಾಕ್ತಿವಿ, ಒಂದ್ ಅರ್ಧ ಎಕರೆಗೆ ಅಲ್ಸಂದೆ ಹಾಕೋತೀವಿ, ಇನ್ನೊಂದು ಸ್ವಲ್ಪ ಹುಳ್ಳಿ, ದಸಿಗೆ, ಮೇವ್ಗೆ, ಜೋಳ ಇವೆಲ್ಲ ಹಾಕೋತೀವಿ ಸರ್. ರಾಗಿ ಎಷ್ಟು ಬೆಳ್ಕೊಳ್ತೀರಿ? ರಾಗಿ ಏನ್ ಒಂದ್ 10 ಕ್ವಿಂಟಲ್ ಗಂಟೆ ಬೆಳ್ಕೋತೀವಿ ಸರ್. ನಿಮ್ಗೆ ಊಟಕ್ಕೆಲ್ಲ? ಊಟಕ್ಕಾಗಿ ಮಿಕ್ತದೆ ಸರ್. ಮಿಕ್ಕಿ ಮಾರಾಟ ಮಾಡ್ಕೊಂಡು ನಿಮ್ಮ ಜಮೀನಲ್ಲಿ 3 ಎಕರೆ ಒಟ್ಟು ನೀವು ತಂಬಾಕಿಗೆ ಮಾತ್ರ ಅದು ಸುಮ್ಮನೆ ತುಂಡು ಗುತ್ತಿಗೆ ತರ ನೀವು ಕೊಟ್ಟಿರ್ತೀರಿ? ತುಂಡು ಗುತ್ತಿಗೆ. ಇಡೀ ನಿಮ್ಮ ಜಮೀನಿನಲ್ಲಿ ಸಮಗ್ರವಾಗಿ ಏನೆಲ್ಲ ಕೃಷಿ ಬೆಳೆಗಳು ಇದ್ದಾವೆ ಹೇಳಿ ಸರ್. ಇನ್ನೇನು ಬೆಳೆ ಮಾಡಿಲ್ಲ. ಯಾವ್ದು ಮರಬೆಳೆ ಯಾವ್ದು ಮಾಡಿದ್ವಾ? ಇಲ್ಲ ಸರ್, ತುರ್ಬೇವ್ ಹಾಕಿದ್ವಿ. ತುರ್ಬೇವ್ ಹಾಕಿದ್ವಿ. ಎಷ್ಟು ಹಾಕಿದಿರಿ ಸರ್? ಅದೊಂದು 50 ಗಿಡ ಇದೆ. ಹೇಗ್ ಹಾಕಿದಿರಿ ಅದು? ಬದುಗ್ ಹಾಕೊಂಡಿದ್ವಿ. ಬದುಗ್ ಹಾಕಿದ್ವಿ ಸರ್. ಒಂದು 100 ಸಿಲ್ವರ್ ಇದೆ ಸರ್. ಅದನ್ನ ಸಮಗ್ರವಾಗಿ ಹೇಳ್ಬೇಕು. ಎಲ್ಲಾನು ಬದುಗೆ ಅಡಿಕೆ ಹಾಕಿಲ್ಲ ಸರ್, ಬದುಗೆ ಹಾಕಿದ್ವಿ. 100 ಸಿಲ್ವರ್ ಎಷ್ಟು ವರ್ಷ ಆಯ್ತು ಹಾಕಿ ಸರ್? ಈಗ ಹಾಕಿರೋದು ಸರ್. ಈಗ ಹಾಕಿದ್ವಿ. ಹೇಗೆ ನಿಮ್ಗೆ ಇವೆಲ್ಲ ಹಾಕ್ಬೇಕು ಅಂತ ಹೇಗೆ ಮಾಹಿತಿ ದೊರೀತು? ನಮ್ಗೆ ಔಟ್ ರೀಚ್ ಸಂಸ್ಥೆಯವರು ಬಂದು ಹೇಳಿ, ಅವರೇ ಸೊಸೆ ಕೊಟ್ಟು ಅವರೇ ಹಾಕ್ಸಿರೋದು, ನಾಟಿ ಮಾಡಿಸಿರೋ ಸರ್. ಅದಕ್ಕೆ ಪ್ರೋತ್ಸಾಹ ಧನ ಕೊಡ್ತಾರೆ? ಪ್ರೋತ್ಸಾಹ ಧನ ಒಂದು ಗಿಡಕ್ಕೆ 10 ರೂಪಾಯಿ ನಂಗೆ ಕೊಡ್ತಾರೆ ಪ್ರತಿ ವರ್ಷಕ್ಕೆ. ಹೌದು ಸರ್. ಈಗ ಎಷ್ಟು ವರ್ಷ ಆಯ್ತು ಹಾಕಿ? ಈಗ ಅಂದ್ರೆ ಈಗ 4. ನೀವು ನೆಟ್ಟಿದ ಎಲ್ಲಾ ಮರಗಳು ನಿಂತಿದ್ದಾವ? ಇಲ್ಲ ಸರ್, ಕೆಲವು ಹೋಗಿದೆ ಸರ್. ಯಾಕೋ ಅದು ಸರ್? ಎಲ್ಲವ ಈ ಆಡು ಕುರಿ ಎಲ್ಲ ಇದ್ ಮಾಡಿ ಮೊಟ್ಟೆ ಹೋಗಿರ್ತವೆ. ಬೇಲಿ ಹಾಕೊಂಡಿರಲಿಲ್ಲ? ಬೇಲಿ ಹಾಕಿಲ್ಲ, ಬೇಲಿ ಹಾಕಿಲ್ಲ ಸರ್. ಇದಕ್ಕೆ ನೀರಾವರಿಗೆಲ್ಲ ಏನ್ ಮಾಡ್ಕೊಂಡಿದ್ದೀರಿ ವೆಂಕಟೇಶ್ ನೀವು? ಸರ್, ನೀರಾವರಿಗೆ ಏನ್ ಇದ್ ಮಾಡ್ಕೊಳ್ಳಿ, ಅದೇ ಸುಂಟಿಗೆ ಒಂದಕ್ಕೆ ಬಳಸ್ಕೊತೀವಿ. ಇನ್ನೇನಾರೇ ರಾಗಿ ಏನ ಮಳೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನೀರಾವರಿಗೆ ಪಂಪ್ ಸೆಟ್ ಇದೆ ಸರ್. ಪಂಪ್ ಸೆಟ್ ಇದೆ? ಪಂಪ್ ಸೆಟ್ ಇದೆ, ಬೋರ್ ಇದೆ ಸರ್. ಇಡೀ 3 ಎಕರೆಗೂ ಒಂದು ಬೋರ್ ಸಾಕಾಗುತ್ತೆ ಸರ್? 3 ಎಕರೆಗೆ ಬೋರ್ ಇಲ್ಲ, 1.5 ಎಕರೆಗೆ ಬೋರ್ ಇದೆ, 1.5 ಎಕರೆ ಜಮೀನು ಬೇರೆ ಕಡೆ ಇದೆ ಅಲ್ಲ, ಅದಕ್ಕೆ ಬೋರ್ ಇಲ್ಲ ಸರ್. ಅಂದ್ರೆ 1.5 ಎಕರೆ 1 ಎಕರೆ ಬೇರೆ ಬೇರೆ ಕಡೆ? ಹಾ, ಬೇರೆ ಕಡೆ ಬೇರೆ ಬೇರೆ. ಅದು ಬೋರ್ ಇಲ್ಲದೆ ಇರೋ ಜಮೀನಲ್ಲಿ ಬೆಳೆ ಬೆಳಿಬೇಕು ಅಂದ್ರೆ ಬೇಸಿಗೆನಲ್ಲಿ? ಬೇಸಿಗೆನಲ್ಲಿ ನೀರು ಬೆಳೆ ಬೆಳೆದ್ರೆ ಸರ್, ಈಗ ತಂಬಾಕು ತಗೊಂಡ್ಮೇಲೆ ರಾಗಿ ಹಾಕೋತೀವಿ ಸರ್. ಇನ್ನು ರಾಗಿ ತಗೊಂಡ್ಮೇಲೆ ನೀರು ಬೆಳೆ ಪಾಳಿರುತ್ತೆ? ಇಲ್ಲ ಸರ್, ಪಾಳಿ ಇರ್ತದೆ ಸರ್. ಆ ಜಮೀನಲ್ಲಿ ಸಿಲ್ವರ್ ಎಲ್ಲ ಕೂರಿಸಿದೀರಾ? ಇಲ್ಲ ಸರ್, ಇಲ್ಲಿ ಬೋರ್ ಇದೆಯಲ್ಲ ಆ ಜಮೀನಲ್ಲಿ ಮಾತ್ರ ಕೂರಿಸ್ಕೊಂಡಿದೆ ಸರ್. ಬೇರೆ ನಿಮ್ಗೆ ಆಹಾರಕ್ಕೆ ಬೇಕಾದಂತ ರಾಗಿ ಆಯ್ತು, ಬೇರೆ ಇನ್ನೇನು ಬೆಳೆಗಳನ್ನ ನೀವು ಬೆಳ್ಕೊಳ್ತೀರಿ? ಅದೇ ಸರ್, ಅವರೇ ಅಲ್ಸಂದೆ ಹೇಳದ್ವಲ್ಲ, ತಣ್ಣಿ, ಉರುಳಿ ಇವೆಲ್ಲ ನಮ್ಗೆ. ರಾಗಿ ಕೃಷಿ ಬಗ್ಗೆ ಹೇಳಿ, ಏನಾದ್ರು ಸ್ವಲ್ಪ ಆದಾಯ ಚೆನ್ನಾಗಿ ಬರಬೇಕು, ಸ್ವಲ್ಪ ಇಳುವರಿ ಜಾಸ್ತಿ ಬರಬೇಕು ಅಂದರೆ ಏನು ಕ್ರಮನ ಅನುಸರಿಸ್ತೀರಿ ನೀವು ರಾಗಿನಿಂದ? ಸರ್, ನಾವು ರಾಗಿಗೆ ನೀರು ಹಾಕೋದಿಲ್ಲ, ರಾಗಿ ಚಲೋ 20-20 ಹಾಕ್ತಿವಿ, ಯೂರಿಯಾ ಹಾಕ್ತಿವಿ, ಇವು ಹಾಕೊಂಡು ಬೆಳ್ಕೋತೀವಿ. ಒಟ್ಟಿನಲ್ಲಿ ನಮಗೆ ಏನು ತೊಂದರೆ ಹಾಕಿಲ್ಲ, ಚೆನ್ನಾಗಿದೆ ಸರ್. ಕೊಟ್ಟಿಗೆ ಗೊಬ್ಬರ ಬಳಸಲ್ವಾ ಸರ್? ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ ಸರ್. ಸುಂಟಿಗೆ ಜಾಸ್ತಿ ಅದ ಬಳಸ್ಕೊಬಿಡ್ತೀವಿ ಸರ್ ಕೊಟ್ಟಿಗೆ ಗೊಬ್ಬರ. ಅದರಲ್ಲಿ ನರೇಗಾದಲ್ಲಿ ಎರೆಹುಳು ತೊಟ್ಟಿ ಕಟ್ಕೊಂಡಿದೀವಿ, ಕೃಷಿ ಹೊಂಡ ಮಾಡ್ಕೊಂಡಿದೀವಿ, ಆಮೇಲೆ ಇದು ಬದು ನಿರ್ಮಾಣ ಮಾಡ್ಕೊಂಡಿದೀವಿ ನರೇಗಾ ಯೋಜನೆಯಲ್ಲಿ. ನರೇಗಾ ಯೋಜನೆಯಲ್ಲಿ ಇಷ್ಟೆಲ್ಲ ಅನುಕೂಲಗಳನ್ನು ಪಡ್ಕೊಂಡಿದ್ದೀವಿ ಸರ್. ಕೃಷಿ ಹೊಂಡದಲ್ಲಿ ನಿಮಗೆ ಮಳೆಗಾಲದಲ್ಲಿ ನೀರು ನಿಲ್ತಾ ಇದೆಯಾ ಸರ್? ಇವಾಗ ಮಾಡ್ಕೊಂಡಿರೋದು, ಇನ್ನು ಅದಕ್ಕೇನು ಇದು ಮಾಡಿಲ್ಲ ಸರ್. ಈಗ ತುಂಬಾ ಮಳೆ ಆಯ್ತಲ್ಲ, ಅವಾಗ ನೀರು ನಿಂತಿಲ್ವಾ? ನೀರು ನಿಂತಿಲ್ಲ ಸರ್. ಅದ್ ಅಂದ್ರೆ ಕೃಷಿ ಹೊಂಡ ಮಾಡ್ಕೊಂಡಿರೋದ್ರಿಂದ ಏನ್ ಅನುಕೂಲ ಆಗ್ತಿದೆ ನಿಮ್ಗೆ ಹೇಳಿ? ಕೃಷಿ ಹೊಂಡ ಮಾಡ್ಕೊಂಡಿರೋದು ಈಗ ಹೊಸದಾಗಿ, ಅನುಭವ ಏನಿಲ್ಲ. ಇದು ಬದು ನಿರ್ಮಾಣ ಮಾಡ್ಕೊಂಡಿದೀವಲ್ಲ, ಅದ್ರಲ್ಲಂತೂ ಬಾರಿ ಚೆನ್ನಾಗಿ ನಮ್ಗೆ ಖುಷಿ ಆಯ್ತು ಸರ್. ಏನ್ ಖುಷಿ ಆಯ್ತು, ಏನ್ ಅನುಕೂಲ ಆಯ್ತು ಸರ್? ಬದು ನಿರ್ಮಾಣದಲ್ಲಿ ನೀರು ನಿಂತಿ ನಿಂತಿ ನಿಂತಿ ಹೋಗ್ತದಲ್ಲ, ಅಲ್ಲಿ ಭೂಮಿಲಿ ಹಸಿ ತೇವಾಂಶ ಹಿಂಗುತ್ತೆ ಹಿಂಗುತ್ತೆ ಸರ್. ಅದ್ರ ಕಡೆಯಿಂದ ಭೂಮಿಲಿ ಹಿಂಗೋ ಗುಂಡಿಗಳು ಮಾಡ್ಕೊಂಡಿರೋದು ನಮಗೆ ಬಾರಿ ಅಂತರ್ಜಲ ಹೆಚ್ಚಾಗುತ್ತೆ. ಅದಕ್ಕೆ ಎರೆಹುಳು ತೊಟ್ಟಿ ಮಾಡ್ಕೊಂಡಿದೀವಿ, ಅದಕ್ಕೆ ಗೊಬ್ಬರ ತುಂಬ್ತಾ ಇದೀವಿ ಈಗ. ಅದಕ್ಕೆ ಅದರಲ್ಲಿ ಈಗ ಗುಂಡಿ ಮಾಡ್ಕೊಂಡು ಹಾಕೊಂಡ್ರೆ ಕೋಳಿಗಳು ಕೆರಿತವೆ ಮಾಡ್ತವೆ ಎಲ್ಲ ಹೊರಗಡೆ ಹೋಗ್ತದೆ. ತೊಟ್ಟಿ ಮಾಡ್ಕೊಂಡಿರೋ ದೇಶದಿಂದ ಏನ್ ತೊಂದರೆ ಇಲ್ಲ, ಚೆನ್ನಾಗಿ ಗೊಬ್ಬರ ಚೆನ್ನಾಗಿ ಇದಾಗ್ತದೆ ಸರ್. ಎರೆಹುಳು ತೊಟ್ಟಿ ಮಾಡ್ಕೊಂಡು ಎಷ್ಟು ದಿನ ಆಯ್ತು? ಇವಾಗ ಒಂದು ವರ್ಷ ಆಯ್ತು ಸರ್. ವರ್ಷ ಆಯ್ತು. ಕಾಂಪೋಸ್ಟ್ ಮಾಡಿದೀರಾ ಸರ್? ಕಾಂಪೋಸ್ಟ್ ಆಯ್ತಿದೆ ಸರ್. ಚೆನ್ನಾಗಿ ಮಾಡಿದ್ರೆ ಎರೆಹುಳ ಎಲ್ಲ ತಂದು ಬಿಟ್ಟಿದ್ದೀರಾ? ಎರೆಹುಳ ಬಿಟ್ಟಿಲ್ಲ ಸರ್. ಮತ್ತೆ ಅದೇ ಕಾಂಪೋಸ್ಟ್ ಮಾಡ್ತೀರಿ? ಕಾಂಪೋಸ್ಟ್ ಅಂದ್ರೆ ಒಂದ್ ಸ್ವಲ್ಪ ಹುಳಗಳು ಅದೆಲ್ಲಿಂದ ಇದಾಯ್ತೋ ಗೊತ್ತಿಲ್ಲ, ಹುಳಗಳು ತಿಪ್ಪೆ ಒಳಗಡೆ ಆಯ್ತೆ ಸರ್, ತೊಟ್ಟಿ ಒಳಗಡೆ. ಹೇಗೆ ಯಾವ ವಿಧಾನದಲ್ಲಿ ಕಾಂಪೋಸ್ಟ್ ಮಾಡ್ತಿದ್ದೀರಿ, ಅದನ್ನ ಕಾಂಪೋಸ್ಟ್ ಮಾಡೋ ವಿಧಾನನ ಎಲ್ಲಿ ಕಲ್ತ್ಕೊಂಡ್ರಿ ಅಂತ ಹೇಳಿ ಸರ್? ನಮ್ಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ಹೋದಾಗ ಅವೆಲ್ಲ ಹೇಳ್ಕೊಟ್ಟು ಅಲ್ಲಿಂದ ಕಲ್ತ್ಕೊಂಡು ಬಂದು ನರೇಗಾದಿಂದ ಎರೆಹುಳು ತೊಟ್ಟಿ ಮಾಡ್ಕೊಂಡು ನಮ್ಗೆ ಸುತ್ತ ಮರದಂಡಿಲಿ ತರಗು ಈ ಸೆತ್ತ ಇವೆಲ್ಲ ತಗೋ ಹಾಕಿ ಅದ್ರ ಮೇಲೆ ತೊಪ್ಪಿ ಹಾಕಿ ಎಲ್ಲ ಇದು ಮಾಡಿ ಮಾಡ್ಕೊತೀವಿ. ಹೇಳಿ ಅದು ಹಂತ ಹಂತವಾಗಿ ಅದಕ್ಕೆ ಏನೇನೆಲ್ಲ ಬಳಸ್ತೀರಿ? ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡ್ಬೇಕಂದ್ರೆ ಒಂದು ಕಾಂಪೋಸ್ಟ್ ತೊಟ್ಟಿನಲ್ಲಿ ಅದು ಎಷ್ಟು ದಿನ ಬೇಕಾಗುತ್ತೆ, ಅದಕ್ಕೆ ಮೊದಲಿಂದ ಏನೇನು ಕ್ರಮ ಅನುಸರಿಸ್ತೀರಿ ಅಂತ ಹೇಳಿ. ಕಸ ತೊಪ್ಪೆನ ಅದೊಳಕ್ಕೆ ಹಾಕ್ತಿವಿ, ಸುತ್ತ ಸೆತ್ತೆ ಇದ್ರೆ ಎಲ್ಲಾನು ಒಟ್ಟಿಗೆ ತುಂಬಿಡ್ತೀರಾ? ಎಲ್ಲಾನು ಅದ್ರೊಳಗೆ ಅಡಿಗೆ ತುಂಬಿ ಒಂದೇ ಸರಿ ತುಂಬಿಟ್ಟು ಮುಚ್ಚಿಬಿಡ್ತೀರಾ? ಹೇಗೆ? ಇಲ್ಲ ಮುಚ್ಚೋದಿಲ್ಲ ಸರ್, ಅದೇ ಒಂದೊಂದು ತೊಟ್ಟಿ ತುಂಬಾದ್ಮೇಲೆ ಒಂದೊಂದು ತೊಟ್ಟಿಗೆ ಇದು ಮಾಡ್ಕೋತೀವಿ ಸರ್. ನಾವು ಎರಡು ತೊಟ್ಟಿ ಇದೆ. ಎಷ್ಟು ದಿನ ಬಿಡ್ತೀರಿ? ಈಗ ಅದು ಒಂದು ತೊಟ್ಟಿ ತುಂಬಾದ್ಮೇಲೆ ಇನ್ನೊಂದು ತೊಟ್ಟಿ ತುಂಬುದು. ವೆಂಕಟೇಶ್ ಅವರೇ ಹೇಳಿ, ನಿಮಗೆ ನಿಮ್ಮ ಕೃಷಿ ಜೀವನದಲ್ಲಿ ಬೇರೆಲ್ಲ ಏನೇನು ಹೊಸತನಗಳನ್ನ ಹೊಸ ಪ್ರಯೋಗಗಳನ್ನ ಮಾಡಬೇಕು ಅನ್ನೋ ಆಸೆ ನಿಮಗಿದೆ, ಅದನ್ನ ಹೇಗೆ ನೀವು ಕೈಗೊಳ್ತಾ ಇದ್ದೀರಿ ಅಂತ? ಅದೇ ಸರ್, ಇನ್ಮೇಲೆ ಒಂದು ಸ್ವಲ್ಪ ತೋಟಗಾರಿಕೆ ಮಾಡಬೇಕು ಅಂತ ಇದ್ವಿ. ತೋಟಗಾರಿಕೆ ಇನ್ನೂ ಮಾಡಿಲ್ಲ, ಇನ್ಮೇಲೆ ಮಾಡಬೇಕು ಅಂತಿದ್ವಿ. ಯಾಕೆ ಇಲ್ಲಿ ತನಕ ಮಾಡಲಿಲ್ಲ ಸರ್? ಇವಾಗ ಬೋರ್ ಹಾಕ್ಸ್ಕೊಂಡಿರೋದು, ಬೋರ್ ಹಾಕ್ಸಿತ್ತಿಲ್ಲ, ನೀರಾವರಿ ಇಲ್ದೇ ನಾವೇನು ಮಾಡೋಕ್ಕಾಗೋದಿಲ್ಲ ಸರ್. ಅದಕ್ಕೋಸ್ಕರ ಇನ್ಮೇಲೆ ಇದು ಮಾಡ್ಬೇಕು ಸರ್. ನಾವು ಏನು ಮಾಡಬೇಕು ತೋಟಗಾರಿಕೆ ಅಂದರೆ ಏನು ಮಾಡಬೇಕು? ತೋಟಗಾರಿಕೆ ಅಂದರೆ ಒಂದು ಸ್ವಲ್ಪ ತೆಂಗು ಹಾಕಬೇಕು, ಅಡಿಕೆ, ಬಾಳೆ ಇವೆಲ್ಲನೂ ಇದು ಮಾಡಬೇಕು ಅಂತಿದ್ದೀವಿ, ಇನ್ಮೇಲಿಂದ ಮಾಡ್ಬೇಕು ಸರ್. ಎಲ್ಲಾ ಕಡೆಲ್ಲೂ ತೆಂಗು ಅಡಿಕೆ ಅಂತಾನೆ ಆಗ್ತಾ ಇದಾರೆ. ಇಡೀ ನಿಮ್ ಜಮೀನಿಗೆ ಹಾಕ್ಬೇಕು ಅಂತಿದ್ರೆ ಏನ್ ಮಾಡ್ತೀವಿ ಸರ್? ಇಲ್ಲ ಸರ್, ಇದು ಪಂಪ್ ಸೆಟ್ ಏನಿದೆ ಒಂದೂವರೆ ಎಕರೆಲ್ಲಿ, ಅದರಲ್ಲೂ ಒಂದ್ ಎಕರೆಗೆ ಹಾಕೊಳ್ಳವ ಅಂತ ಇದು ಮಾಡ್ತಾ ಇದೀವಿ. ಹಸುಗ್ ಬೇಕಾದದ್ದು ಜೋಳದ ಕಡ್ಡಿ ಎಲ್ಲ ಎಲ್ಲಿ ಬೆಳಿತೀರಿ? ಜಮೀನಲ್ಲೇ ಸರ್. ನಿಮ್ ಜಮೀನ? ನಮ್ ಜಮೀನಲ್ಲೇ, ನಮ್ ಜಮೀನಲ್ಲೇ. ಅದಕ್ಕೆಲ್ಲ ರಸಮಯವು ಆ ತರದ ಏನ್ ಮಾಡಲ್ವ ನಿಮ್ಮ ಹಸುಗಳಿಗೆ ಸರ್? ಇನ್ನೂ ರಸಮಯವೇನು ಮಾಡಿಲ್ಲ ಸರ್, ಮಾಡಿಲ್ಲ. ಒಳ್ಳೆ ಹಾಲು ಹೆಚ್ಚು ಉತ್ಪಾದನೆ ಮಾಡ್ಬೇಕು, ಹೆಚ್ಚು ಹಾಲು ಕೊಡಬೇಕು ಹಸುಗಳು ಅಂದ್ರೆ ನೀವೇನೇನು ಕ್ರಮ ಅನುಸರಿಸ್ತೀರಿ? ಹೆಚ್ಚು ಹಾಲು ಕೊಡ್ಬೇಕು ಅಂದ್ರೆ ಅದೇ ಎಲ್ಲಾ ತರದ ಮೇವು ಅಂದ್ರೆ ಈ ಅಲಸಂದೆ ಸೊಪ್ಪು, ಈ ಅವರೆ ಸೊಪ್ಪು ಎಲ್ಲ ಕಟಾವಾದ್ಮೇಲೆ ಅದೆಲ್ಲ ತಂದು ಮೆದೆ ಹಾಕೋತೀವಿ. ಇನ್ನು ಹುಲ್ಲು ಇದೆಲ್ಲ ನಮಗೆ ಬ್ಯಾಂಚ್ ಬೈ ಬ್ಯಾಂಚು ಜೋಳ ಹಸಿ ಮೇವು ಸರ್ಮೇವ್ ಇದು ಮಾಡ್ಕೋತೀವಿ. ಅದ್ರ ಕಡೆಯಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ದಿನ ನಿರ್ವಹಣೆ ಮಾಡ್ತೀರಿ ನಿಮ್ಮ ಹಸುಗಳನ್ನ ಅಂತ ಹೇಳಿ? ನಾವು ಇವಾಗ ಅಂದ್ರೆ ಎಲ್ಲ ಈಗ ಹೊಲ್ತೇವ್ರಲ್ಲೇ ಇಟ್ಕೊಂಡು ಮೇಯಿಸೋದು ಸರ್. ಹಸುಗಳ ಮೇನ ಜಾಸ್ತಿ ನಾವು ಕಟಕ್ ಮೇಯಿಸೋದಿಲ್ಲ, ಎಲ್ಲ ಹೊಲ್ತೇವ್ರಲ್ಲೇ ಇಟ್ಕೊಂಡು ಮೇಯಿಸ್ಕೊ ಬಂದು. ಯಾವ ಹೆಚ್ಎಫ್ ಹಸುಗಳ? ಹೆಚ್ಎಫ್ ಅದು ಜರ್ಸಿ ಎಲ್ಲ ಐತೆ. ಅಂದ್ರೆ ನಾವು ಕಟಕ್ ಮೇಯಿಸೋದಿಲ್ಲ ಸರ್, ಎಲ್ಲಾನು ಕಾಲಾಡ್ಸಿ ತೇವ್ರಲ್ಲೆಲ್ಲ ಇಟ್ಕೊಂಡು ಮೇಯಿಸ್ಕೊಂಡು ಆಮೇಲೆ ನೈಟ್ ಬಂದು ಅವಕ್ಕೆ ಮೇವ್ ಹಾಕೋದು. ಹಾಲು ಕರೆದಾದ್ಮೇಲೆ ಬೈಲಲ್ಲೆಲ್ಲ ಮೇವ್ ಸಿಗ್ತದ ನಿಮ್ಗೆ? ನಮ್ ಜಮೀನಲ್ಲೇ ನಮ್ ತೇವ್ರಲ್ಲೇ ಮೇವ್ ಇದೆ, ಮೇವ್ ಸಿಗ್ತದೆ. ಬೇರೆ ಬೈಲಲ್ಲೇನು ಬಿಡಕ್ ಹೋಗಲ್ಲ. ಅದಲ್ದೇ ಒಂದು 5 ಎಕರೆ ಮಂಟಿ ಅಂತ ಕಲ್ಮಂಟಿ ಐತೆ, ಅದೇ ಪಾಳಿದೆ, ಅಲ್ಲೆಲ್ಲ ಮೇವ್ ಐತೆ, ಅಲ್ಲೆಲ್ಲ ಮೇಯಿಸ್ತೀವಿ ಸರ್. ಗೋಮಾಳ? ಗೋಮಾಳ ಅಲ್ಲ ಸರ್, ನಮ್ದು ಜಮೀನೇ. ಅದು ಒಂದು 5 ಕಲ್ಮಟ್ಟಿ ಏನು ಬೆಳೆ ಮಾಡಕ್ಕಾಗಲ್ಲ ಅಂತ ಮಾಡಕ್ಕಾಗಲ್ಲ. ಯಾಕೆ? ಅರಣ್ಯ ಬೆಳೆಗಳನ್ನ ಮಾಡಬಾರ್ದಲ್ಲ ಅಲ್ಲಿ. ಅಲ್ಲ ಸರ್, ಅರಣ್ಯ ಬೆಳೆಗಳು ಮರಗಳನ್ನ ನೆಡಬೋದಲ್ಲ ಅಂತ. ಅದ್ರಲ್ಲೇ ಬೇರೆ ಬೇರೆ ಮರಗಳು, ಕಾಡ್ ಜಾತಿ ಮರಗಳೆಲ್ಲ ಐತೆ ಸರ್. ಏನೇನ್ ಮರಗಳಿದಾವೆ ಕಾಡ್ ಜಾತಿ ಮರ? ಕಗ್ಲಿ ಮರ, ವೇರಿನ ನಮ್ಗೆ ತಾರಿ ಮರ, ಇವೆ ಅಂತ ಬನ್ನಿ ಮರ, ಇವೆಲ್ಲ ಐತೆ ಸರ್. ಅಲ್ಲ, ನಿಮ್ಗೆ ಈಗ 5 ಎಕರೆ ಮಂಟಿ ಜಮೀನು ಅಂದ್ರೆ ಸ್ವಲ್ಪ ಎತ್ತರಕ್ಕೆ ಏರಿಯಲ್ಲಿ ಇರೋಂತ ಜಮೀನು ನೀವು ಹೇಳ್ತಾ ಇರೋದು? ಹೌದು. ಆ ಏರಿಲಿರೋ ಜಮೀನಿಗೂ ನೀವು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಎಲ್ಲ ಜಾಸ್ತಿ ಕಲ್ಲು ಸರ್, ಬಂಡೆ ಜಾಸ್ತಿ. ಮತ್ತೆ ಜಾಗ ನೋಡಿ, ನೀವು ಬೆಟ್ಟ ಗುಡ್ಡಗಳಲ್ಲಿ ಜಮೀನು ನೆಡ್ತಾರಲ್ಲ, ನೆಟ್ಟು 1 ವರ್ಷ 2 ವರ್ಷ ನೀರು ನಿರ್ವಹಣೆ ಮಾಡಿದ್ರೆ ಆಮೇಲೆ ಅವಪಾಡಿಗೆ ಅವು ಬೆಳ್ಕೊಂಡು ಹೋಗ್ತವೆ, ಆಮೇಲೆ ನಿಮ್ ಮುಂದಕ್ಕೆ ಅವು ಒಳ್ಳೆ ಆದಾಯ ತಂದು ಕೊಡ್ತವೆ. ಅದರಲ್ಲಿ ಎಲ್ಲರಿಗೂ ನಮ್ಮ ಅಣ್ಣಿರ್ಗೆ ಎಲ್ಲರಿಗೂ ಸೇರ್ಬೇಕು, ಅದ್ರ ಕಡೆಯಿಂದ ಎಲ್ಲರೂ ಸೇರ್ಪ ಆಗ್ಬಿಟ್ಟಿದೀವಿ. ಎಲ್ಲರೂ ಒಟ್ಟಿಗೆ ಸೇರಿಸಿ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ನಾನು ಕೇಳೋದು. ಅದು ಈಗ ಒಬ್ರು ಇದ್ ಮಾಡಿದ್ರೆ ಒಬ್ರು ಇದ್ ಮಾಡೋದಿಲ್ಲ, ಅದ್ರ ಕಡೆಯಿಂದ ಇದಿದೆ, ದರಗಳು ಬೀಳ್ತಾ ಇದೆ ಸರ್. ಒಳ್ಳೇದು, ಮುಂದೆ ಏನಾದ್ರು ಅದ್ ಮಾಡ್ಬೇಕು ಅಂತ ಅನಿಸಿದೆಯಾ? ಮಾಡ್ಬೇಕು ಅಂತಂದ್ರೆ ಈಗ ನಮ್ಮ ಪಾಲ್ಗೆ ಏನ್ ಬರ್ತದೆ ಅದ ಇದ್ ಮಾಡ್ಕೊಂಡು ನಾವು ಮಾಡ್ಬೇಕು ಅಂತ ಇದೆ ಇದೆ ಸರ್. ಮತ್ತೆ ನಿಮ್ಮ ಈ ಕೃಷಿ ಚಟುವಟಿಕೆಗಳಲ್ಲಿ ನಿಮ್ಮ ಶ್ರೀಮತಿಯವರ ಪಾಲ್ಗೊಳ್ಬೇಕೆ ಹೇಗಿದೆ, ಅವರ ಸಪೋರ್ಟ್ ಹೇಗಿದೆ ನಿಮಗೆ? ನಮ್ಮ ಮಿಸಸ್ ಹೆಸರು ಸವಿತಾ ಅಂತ. ಜಾಸ್ತಿ ಕೃಷಿ ಚಟುವಟಿಕೆಗಳಲ್ಲಿ ಅವರೇನೇ ಇದು ಮಾಡ್ತಾ ಇರೋದು, ನಮ್ಮ ಕೈಲಂತೂ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅವರೇನೇ ಜಾಸ್ತಿ ಕೆಲಸ ಮಾಡ್ತಾರೆ. ಜಾಸ್ತಿ ಕೆಲಸ ಮಾಡ್ತಾ ಇರೋದು ಮಾಡೋಕ್ಕಾಗಲ್ಲ ಅಂದ್ರೆ ಈ ಕುರಿ ಕೋಳಿ ಸಾಕಾಣಿಕೆ ಇವೆಲ್ಲ ನಾವು ಮಾಡೋದು ಯಾರು? ಇವು ನೋಡ್ಕೋತೀವಿ. ಈಗ ಭೂಮಿಲಿ ಒಂದು ಕೂತ್ಕೊಂಡು ಕಳೆ ಕೇಳೋದು, ಇನ್ನೊಂದು ಒಂದು ಹುಲ್ ಕುಯ್ಕೊ ಬರೋದು, ಬಗ್ಗೆ ಇದು ಮಾಡೋದು, ಅವೆಲ್ಲ ಅವ್ರು ಮಾಡ್ತಾರೆ. ಈ ಕೋಳಿ ನೋಡ್ಕೊಳ್ಳೋದು, ಈ ಕುರಿ ಮೇಸೋದು, ಆಡು ಮೇಸೋದೆಲ್ಲ ನಾವು ಮಾಡ್ತೀವಿ ಸರ್. ನಿಮ್ಗೆ ಓಡಾಡ್ಕೊಂಡು ಕೂತಂಗೆ ಅಂದ್ರೆ ನೀವು ವಿಕಲಚೇತನ ಅವರು ಅಂದ್ರೆ ಸಂಪೂರ್ಣ ಕೂತಂಗೆ ಏನಿಲ್ಲ, ಓಡಾಡ್ಬೋದಲ್ಲ? ಓಡಾಡ್ಬೋದು ಸರ್, ಓಡ್ಬೋದು, ಏನ್ ತೊಂದರೆ ಇಲ್ಲ. ಅಂದ್ರೆ ಜಾಸ್ತಿ ಮಾಡ್ತಾರೆ, ನಮ್ಮ ಹೆಂಗಸರುಗಳೇ ಜಾಸ್ತಿ ಕೆಲಸ ಮಾಡ್ತಾರೆ. ಬೇರೆ ಸರ್ಕಾರದ ಯಾವ್ಯಾವ ಯೋಜನೆಗಳು ನಿಮ್ಗೆ ದೊರಕಿದೆ, ಮತ್ತೆ ಯಾವನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಹೇಳಿ ಸರ್? ನಾವು ನರೇಗಾದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಕೆಲಸಗಳು ಇದು ಮಾಡ್ಕೊಂಡಿದ್ವಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ, ಅದೇ ನಮ್ಗೆ ಜಾಸ್ತಿ ಅನ್ನ ಕೊಟ್ಟಿದ್ದು. ಏನೇನು ಪಡ್ಕೊಂಡಿದ್ದೀರಿ ಅಂತ ಹೇಳಿ? ನಮ್ಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಕೃಷಿ ಹೊಂಡ ಮಾಡ್ಕೊಂಡಿದ್ದು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರವಲು ತೊಟ್ಟಿ ಇದು ಮಾಡ್ಕೊಂಡೆ, ಬದುಕು ನಿರ್ಮಾಣದಲ್ಲಿ ಪಂಚಾಯತಿ ವ್ಯಾಪ್ತಿಯಿಂದ ಇದು ಮಾಡ್ಕೊಂಡೆ ಸರ್. ಇವೆಲ್ಲ ನಿಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅಂತ ಅನಿಸ್ತಿದೆ? ಸಹಾಯಕೇಂದ್ರಿಗೆ ಅದೇ ನಾವು ಬದುಕು ನಿರ್ಮಾಣ ಮಾಡ್ಕೊಂಡ್ವಲ್ಲ, ಅದರಿಂದ ನಮ್ಗೆ ಅದೇ ಸ್ವಂತ ನಮ್ಗೆ ಸ್ವಂತ ಈಗ ನಾವೇ ಈಗ ಒಂದು ಕೃಷಿ ಹೊಂಡ ಮಾಡ್ಕೋಬೇಕು ಅಂದ್ರೆ 1,00,000 ಅಮೌಂಟ್ ಬೇಕಿರ್ತಿತ್ತು. ಈಗ ನಮ್ಗೆ ಕೃಷಿ ಹೊಂಡವ ನಮ್ಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಹೊಂಡ ಕೊಟ್ಟಿದ್ದಕ್ಕೆ ಸಹಾಯಧನ ಕೊಟ್ಟು ಈಗ ನಮ್ಗೆ ಒಂದ್ ಸ್ವಲ್ಪ ಖರ್ಚು ಕಡಿಮೆ ಆಗಿದೆ, ಇದರಿಂದ ನಮ್ಗೆ ಉಪಯೋಗನೂ ಆಗಿದೆ ಸರ್. ನೀರ್ ಸಂಗ್ರಹಣೆ ಆದ್ರೆ ಒಂದು ಮೀನ್ ಸಾಕಾಣಿಕೆನೋ ಇಲ್ಲ ಇನ್ನೊಂದು ಏನೋ ನಮಗೆ ಈಗ ಬೆಳೆಯಲ್ಲಿ ಏನಾದ್ರು ಮಳೆ ಇಲ್ಲ ಅಂದ್ರೆ ಅದರಿಂದ ನೀರ್ ಡಂಪ್ ಮಾಡಿ ಮೋಟರ್ ಮಾಡಿ ನೀರ ಹೊಡ್ಕೋಬಹುದು ಸರ್. ಬೆಳೆ ಬೆಳೆಬಹುದು. ಈಗ ನಿಮ್ಗೆ ಕೃಷಿಯನ್ನ ನಿಮ್ಮ ಜಮೀನನ್ನ ನಂಬಿಕೊಂಡು ನೀವು ಮತ್ತೆ ಅದ್ರ ಜೊತೆಗೆ ಕೃಷಿ ಪೂರಕ ನಿಮ್ಮ ಆದಾಯದ ಮೂಲಗಳು ಏನು ಹೇಳ್ತಾ ಇದ್ದೀರಿ? ಕೋಳಿ ಸಾಕಾಣಿಕೆ, ಹೈನುಗಾರಿಕೆಯಿಂದ ನಿಮ್ಮ ದಿನಚರಿಯ ಖರ್ಚಿಗೆ ಆಗುವಂತಹ ಹಣವನ್ನ ನೀವು ಗಳಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇದು ನಿಮ್ಮ ಜೀವನದಲ್ಲಿ ನಿಮ್ಗೆ ಒಂದು ತೃಪ್ತಿ ಅಂತ ಕೊಟ್ಟಿದೆಯಾ? ಸರ್ ತೃಪ್ತಿ ಅಂತ ಕೊಟ್ಟಿದೆ ಸರ್. ನಮ್ಗೆ ಕೃಷಿ ನಮ್ಗೆ ಯಾವುದೇ ಆದ ಟೈಮಲ್ಲಿ ದುಡ್ಡು ಕಾಸು ಇಲ್ಲ ಅನ್ನಂಗಿಲ್ಲ. ಈಗ ಒಂದ್ ದಿವಸ ಇವತ್ತಿಲ್ಲ ಅಂದ್ರೆ 2 ಕೋಳಿ ಮರ ಹಾಕ್ಬಿಟ್ರೆ ನಮ್ಗೆ ದುಡ್ಡು ಆಗ್ತದೆ, ನಮ್ಗೆ ವ್ಯವಹಾರ ಚೆನ್ನಾಗಿದೆ ಸರ್. ದಿನಚರಿ ಖರ್ಚಿಗೆ ತೊಂದರೆ ಆಗಲ್ಲ, ತೊಂದರೆ ಇಲ್ಲ ಸರ್. ಆದ್ರೆ ನಮ್ಗೆ 1,400 ರೂಪಾಯಿ ಪೆನ್ಷನ್ ಬರ್ತಾ ಇದೆ, ಇವೆಲ್ಲ ನಮ್ಗೆ ಅನುಕೂಲ ಆಗಿದೆ ಸರ್. ಇಲ್ಲ ನನಗೆ ಕೃಷಿ ಜಮೀನಲ್ಲಿ ಏನ್ ಮಾಡೋದು, ನಾನು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗೋದಾಗಿದ್ರೆ ಆ ಜೀವನ ನಿಮ್ಗೆ ಕಷ್ಟ ಆಗ್ತಿತ್ತು ಸರ್. ಆ ಜೀವನನೇ ಕಷ್ಟ ಆಗ್ತಿತ್ತು, ಆ ಜೀವನ ಕಷ್ಟ ಆಗ್ತಿತ್ತು. ಈಗ ಇದೆಲ್ಲ ಇರೋದ್ರಿಂದ ನಮ್ಗೆ ಅಮಿಕೆ ಫ್ರೀ, ನಾವೆಲ್ಲಾರು ಹೊರಗಡೆ ಹೋಗ್ಬೇಕು ಅಂದ್ರೆ ಫ್ರೀ ಪಾಸ್ ಇದೆ, ಏನ್ ಕಷ್ಟ ಇಲ್ಲ. ಈಗ ಇವತ್ತರಿಂದ ನಮ್ಗೆ ಬಾರಿ ಅನುಕೂಲ ಆಗಿದೆ ಸರ್. ಏನ್ ಅನುಕೂಲ ಆಗ್ತಿದೆ? ಈಗ ನಮ್ಮ ನಮ್ದೇ ಆದ ಭೂಮಿಲಿ ನಾವು ಬೆಳೆ ಬೆಳೆದಿ ನಮ್ಮ ಆಹಾರ ತಿನ್ನೋ ಅದಕ್ಕೆಲ್ಲ ಇದಾಗಿದೆ. ಈಗ ಒಂದು ದುಡ್ಡು ಅದಕ್ಕೆ ಒಂದು ಹೈನುಗಾರಿಕೆ ಮಾಡ್ಕೊಂಡಿದೀವಿ, ಖರ್ಚಿಗಿಲ್ಲ ಅಂತ ಅದಕ್ಕೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದೀವಿ. ಇವಕ್ಕೆಲ್ಲಕ್ಕೂ ಏನ್ ತೊಂದರೆ ಇಲ್ದಂಗೆ ಹೆಂಡತಿ ಮಕ್ಕಳು ಎಲ್ಲ ಒಂದೇ ಕಡೆ ಇದ್ದು ನಮ್ದೇ ಆಗಿದ್ದೀವಿ ಸರ್. ಒಳ್ಳೇದು ವೆಂಕಟೇಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಜೀವನದ ಚಟುವಟಿಕೆಗಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಮಾತುಕತೆ ನಡೆಸಿದ್ದೀರಿ. ಮತ್ತೆ ನಮ್ಮ ಕೇಳುಗರು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಂದು 3 ಬಾರಿ ಹೇಳಿ. 9954581569 9954581569 ಕನ್ನಡದಲ್ಲಿ ಒಂದ್ಸರಿ ಹೇಳಿ. 99 45 81 51 69 ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದ. ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಹರಿನಹಳ್ಳಿಯ ಕೃಷಿಕ ಕೆಪಿ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮ